ಅದು ಒನ್ ಬೈ ಒನ್ ಸ್ಕ್ವೇರ್ ಸಸಿ ಮಡಿಯನ್ನ ಚದರ ಮೀಟರ್ಗೆ ಒಂದು ಹಾಕ್ಬಿಟ್ಟು ಅದು ಮಣ್ಣಿನಲ್ಲಿ ಉಪಚಾರ ಅಥವಾ ಬೀಜೋಪಚಾರ ಮಾಡೋದು, ಇಲ್ಲಾಂದ್ರೆ ಮಣ್ಣಿಗೆ ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಆಮೇದ ನೀರ್ ಹಾಕಿ ಆಮೇದ ಈ ಸಸಿಗಳನ್ನ ನೆಡೋದಕ್ಕೆ ಅಥವಾ ಈ ಬೀಜಗಳನ್ನ ಹಾಕಿದ್ದೆ ಆಯ್ತು ಅಂದ್ರೆ ಅದರಿಂದ ರೋಗಗಳು ಬರೋದು ಕಡಿಮೆ ಆಗುತ್ತೆ. ಇನ್ನೊಂದು ಸೂಕ್ಷ್ಮಾಣು ಜೀವಿ ಅಂದ್ರೆ ಈ ದಡ್ಡಾಣು ಅಂದ್ರೆ ಸೂಡೋಮೋನಸ್ ಫ್ಲೋರೋಸೆನ್ಸ್ ಅಂತ ಕೇಳಿದ್ವಿ. ಹೌದೌದು, ಇದರ ಉಪಯುಕ್ತತೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತಾರೆ. ಇದು ಟ್ರೈಕೋಡರ್ಮ ತರನೇ ಇನ್ನೊಂದು ದುಂಡಾಣು ಅಥವಾ ದಂಡಾಣು ಅಂತ ಹೇಳ್ತೀವಿ. ಟ್ರೈಕೋಡರ್ಮ ಶಿಲೀಂಧ್ರ, ಟ್ರೈಕೋಡರ್ಮ ಶಿಲೀಂಧ್ರ ಆಗುತ್ತೆ ಇದು. ಇದು ದಂಡಾಣು ಅಥವಾ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಅದಾಗಿರುತ್ತೆ. ಇದರ ಉಪಯುಕ್ತ ಅಂತಂದ್ರೆ ಇದು ಒಂಥರ ಜೈವಿಕ ಸೂಕ್ಷ್ಮ ಜೀವಿ. ಈ ಮಣ್ಣಲ್ಲಿ ರೋಗನಾಶಕ ಮಾಡದಲ್ದಲೆ ಅಂದ್ರೆ ಮೊದಲೇ ಬೆರೆಸಿದ್ದೆ ಆಯ್ತು ಅಂತಂದ್ರೆ ರೋಗನಾಶಕ ರೋಗಾಣುಗಳನ್ನ ಕಡಿಮೆ ಮಾಡುತ್ತೆ. ಇದಲ್ದಲೆ ಈ ನೇರವಾಗಿ ಈ ಸಸ್ಯಗಳಿಗೆ ಹಬ್ಬತಕ್ಕಂತ ರೋಗ ನಾಶ ಮಾಡದಲ್ದಲೇನೆ ಬೆಳವಣಿಗೆ ಹೆಚ್ಚಿಸುತ್ತೆ, ಅಂದ್ರೆ ಗ್ರೋತ್ ಪ್ರಮೋಷನ್ ಅಂತ ಹೇಳ್ತೀವಿ, ಅಥವಾ ಇಳುವರಿನೂ ಸಹ ಹೆಚ್ಚಾಗೋದು ಕಂಡು ಬಂದಿದೆ ಇದನ್ನ ಹಾಕಿದ್ದೆ ಆಯ್ತು ಅಂದ್ರೆ. ಯಾಕೆಂದ್ರೆ ಮಣ್ಣಲ್ಲಿರ್ತಕ್ಕಂಥದ್ದು ಈ ರೋಗಾಣುಗಳನ್ನ ಕಡಿಮೆ ಮಾಡುತ್ತೆ, ಮತ್ತೆ ಈ ಸಾವಯವ ಕೃಷಿ ಮತ್ತೆ ಅದರಲ್ಲಿ ಉಪಯೋಗಿಸಿದಾಗ ಬೇರೆ ಅಣುಗಳಿಗೂ ಸಹ ಇದು ಒಂದು ಪ್ರಚೋದನೆ ಮಾಡೋದ್ರಿಂದ ಮತ್ತೆ ಇಳುವರಿನ ಸಹ ಹೆಚ್ಚಾಗಂಗೆ ಕಾಣುತ್ತೆ. ಇನ್ನೊಂದು ಈ ಸೂಕ್ಷ್ಮ ಜೀವಿನ ಮಣ್ಣಿಂದ ಪ್ರತ್ಯೇಕ ಮಾಡಿಬಿಟ್ಟು ಕೃತಕ ಆಹಾರದಲ್ಲಿ ಬೆಳೆಸ್ತಾರೆ. ಯಾಕೆಂದ್ರೆ ಹೌದು, ಇದೊಂದು ಲ್ಯಾಬೊರೇಟರಿಯಲ್ಲಿ ಮಾಡಿರ್ತಕ್ಕಂಥದ್ದು, ಮತ್ತೆ ಒಂದು ಲಿಕ್ವಿಡ್ ಆಗಿ ಸಿಗುತ್ತೆ, ಇಲ್ಲ ಅಂತಂದ್ರೆ ಘನ ರೂಪದಲ್ಲೂ ಸಹ ಸಿಗುತ್ತೆ. ಹೆಚ್ಚಿನದಾಗಿ ಲಿಕ್ವಿಡ್ ಆಗಿ ಇತ್ತೀಚಿನ ದಿನಗಳಲ್ಲಿ ದ್ರವ ರೂಪದಲ್ಲೂ ಸಹ ಸಿಗ್ತಾ ಇರೋದ್ರಿಂದ ಇದನ್ನು ಅಂದ್ರೇನು ತಾವು ತರಬೇಕಾದ್ರೆ ಅಥವಾ ತಂದು ಬೇರೆದಕ್ಕೆ ಬೆರೆಸೋದಕ್ಕಿಂತ ಮುಂಚೆ ಅಭಿವೃದ್ಧಿ ಪಡಿಸಿದ ಮೇಲೆ ಇದನ್ನ ಬೆಳೆಸಬೇಕಾಗುತ್ತೆ ಅಥವಾ ಉಪಯೋಗಿಸಬೇಕಾಗುತ್ತೆ. ಈಗ ಈ ಸೂಡೋಮೋನಸ್ ಫ್ಲೋರೋಸೆನ್ಸ್ ಸೂಕ್ಷ್ಮಾಣು ಜೀವಿಯನ್ನ ಹೌದು ನಾವು ಯಾವ ರೀತಿ ಬಳಸ್ಕೋಬಹುದು ಅಂತ. ಇದು ಟ್ರೈಕೋಡರ್ಮ ತರನೇ, ಒಂದು ಈ ಸೂಡೋಮೋನಸ್ ನ ಬೀಜಕ್ಕೆ 4 ಗ್ರಾಂ ಒಂದು ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಅಂದ್ರೆ ದ್ರವ ರೂಪದಲ್ಲಿತ್ತು ಅಂತಂದ್ರೆ ಬೆರೆಸಬಹುದು, ಬೀಜ ಜೊತೆಗೆ ಬೆರೆಸಬಹುದು. ಇಲ್ಲ ಅಂತಂದ್ರೆ ಈ ಸಸಿಗಳನ್ನೇನಾದ್ರೂ ಇತ್ತು ಅಂತಂದ್ರೆ ಹೆಚ್ಚಿನದಾಗಿ ಈಗ ತರಕಾರಿ ಬೆಳೆಗಳು ಅಥವಾ ಪ್ಲಾಂಟೇಶನ್ ಕ್ರಾಪ್ಸ್ ಇಂಥದ್ರ ಬಗ್ಗೆ ಉಪಯೋಗಿಸೋದ್ರಿಂದ ಈ ದ್ರವ ರೂಪದಲ್ಲಿ ಇರ್ತಕ್ಕಂಥದನ್ನ ಒಂದು ದ್ರಾವಣ ಮಾಡಿಕೊಂಡು ಅದನ್ನ ಈ ದುಂಡಾಣಯುಕ್ತ ದ್ರಾವಣ ಮಾಡಿದ್ರಲ್ಲಿ ಈ ಸಸಿಗಳನ್ನ ಮತ್ತೆ ಈ ಬೆಳೆಗಳನ್ನ ಒಳಗಡೆ ಅದ್ದುಬಿಟ್ಟು ಒಂದು 1/2 ಗಂಟೆ ಕಾಲ ಇಟ್ಟು ಆಮೇಲೆ ದನ ಈ ಬಿತ್ತನೆಗೆ ಉಪಯೋಗಿಸ್ಕೋಬಹುದು. ಇದಲ್ದಲೆ ಈ ದ್ರಾವಣ ಏನಾದರೂ ಚೆನ್ನಾಗಿತ್ತು ಅಥವಾ ಒಳ್ಳೇದು ಸಿಕ್ಕಿತ್ತು ಅಂತಂದ್ರೆ ಇದನ್ನ ದ್ರವ ರೂಪದಲ್ಲಿರೋದ್ರಿಂದನೂ ಸಹ ಸಿಂಪರಣೆ ಮಾಡಬಹುದು, ಎಲೆಗಳ ಮೇಲೆ ಸಿಂಪರಣೆ ಮಾಡಬಹುದು ಅಥವಾ ಕಾಂಡ ಮತ್ತೆ ಈ ಬುಡದಲ್ಲಿ ಸಹ ಹಾಕಬಹುದು. ಹಾಕಿದ್ದೆ ಆಯ್ತು ಅಂದ್ರೆ ಇದರಿಂದ ಈ ರೋಗ ಹತೋಟಿ ಮಾಡೋದು ಕಂಡು ಬಂದಿದೆ. ಈಗ ತಾವು ಈ ಬೆಳೆಗಳಲ್ಲಿ ಬರುವಂತಹ ಮುಖ್ಯವಾದ ರೋಗಾಣುಗಳು ಶಿಲೀಂಧ್ರ ಮತ್ತೆ ಈ ದುಂಡಾಣುಗಳನ್ನ ಹೌದು ಯಾವ ರೀತಿ ನಿಯಂತ್ರಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೌದು, ಈಗ ತೋಟ ಮತ್ತೆ ತರಕಾರಿ ಬೆಳೆಗಳಲ್ಲಿ ಜಂತುಹುಳುಗಳು ಕೂಡ ಕಂಡು ಬರ್ತವೆ, ಇವುಗಳ ನಿರ್ವಹಣೆ ಹೇಗೆ ಅಂತ. ಹೌದು, ನಾನು ಮೊದಲೇ ಹೇಳ್ಬೇಕಾದ್ರೆ ತಮ್ಗೆ ಹೇಳಿದ್ರೆ ಈ ಜಂತುಹುಳುಗಳು ಹೌದು ಜಂತು ಹುಳುಗಳು ಒಂದ್ ಸ್ವಲ್ಪ ಜಾಸ್ತಿಯಾಗಿ ದುಂಡು ಹುಳುಗಳು ಜಂತು ಹುಳುಗಳು ಇವು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತವೆ ಅಂತನ್ಬಿಟ್ಟು ನಾನು ಹೇಳಿದೆ. ಈ ಜಂತು ಹುಳುಗಳು ಈ ಕೃಷಿ ಬೆಳೆಯಲ್ಲಿ ಬರ್ತವೆ, ಆದ್ರೆ ಜಾಸ್ತಿಯಾಗಿ ಬರ್ತಾಯಿರ್ತಕ್ಕಂಥ ತರಕಾರಿ ಮತ್ತೆ ತೋಟದ ಬೆಳೆಗಳಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಬರ್ತವೆ. ಯಾಕೆ ತಂಪಿರುತ್ತೆ, ಆಮೇದ ವರ್ಷಾನುಗಟ್ಟಲೆ ಅದೇ ಬೆಳೀತಾನೆ ಇರ್ತಾರೆ, ಈ ಸಾವಯವ ಅಂಶಗಳು ಸಹ ಜಾಸ್ತಿ ಸಿಗ್ತಾ ಇರ್ತಾರದ್ರಿಂದ ಈ ರೋಗಾಣುಗಳನ್ನ ನಾವು ನಿರ್ವಹಣೆ ಮಾಡಬೇಕು. ಅಂದ್ರೆ ಮೊದಲು ಹೇಳದಂತೆ ಟ್ರೈಕೋಡರ್ಮ ಉಪಯೋಗಿಸ್ಬೋದು, ಇಲ್ಲಾಂದ್ರೆ ಸೂಡೋಮೋನಾಸ್ ಅಂತ ಸಿಗ್ತಾ ಇರತಕ್ಕಂಥ ಸೂಕ್ಷ್ಮಾಣುಗಳನ್ನು ಸಹ ಉಪಯೋಗಿಸ್ಬೋದು. ಇದಲ್ದಲೆ ಉಪಯುಕ್ತ ಜೀವಿಗಳಾದ ಮತ್ತೆ ಬೇರೆ ಇದಾವೆ. ನಾನು ಮೊದಲು ಹೇಳಿದ ಹಾಗೆ ಪ್ಯಾಶ್ಚೂರಿಯಾ ಅಂತಿದೆ, ಪೆಸ್ಲೋಮೈಸಿಸ್ ಅಂತಿದೆ, ಇದು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಒಂದು ಆರ್ಎಸ್ಗಳಲ್ಲಿ ಇವು ಸಿಗ್ತವೆ. ಒಟ್ಟಿಸಿಲಿಯಮ್ಮು, ಗ್ಲಿಯೋಕ್ಲೇಡಿಯಮ್, ಗ್ಲೋಮಸ್ ಅಂತ ಸೂಕ್ಷ್ಮಾಣು ಜೀವಿಗಳಿದಾವೆ. ಇವನ್ನು ಸಹ ನಾವು ಮಣ್ಣಿಗೆ ಬೆರೆಸೋದಾಗ್ಬೋದು, ಇಲ್ಲ ಅಂದ್ರೆ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಈ ಜಂತು ಹುಳುಗಳನ್ನ ನಾಶಕ್ಕೆ ಅಥವಾ ನಿಯಂತ್ರಣಕ್ಕೆ ಈ ಬೀಜೋಪಚಾರ ಮಾಡಿಬಿಟ್ಟು ಸಹ ನಾವು ಬಳಸಬಹುದಾಗುತ್ತೆ. ಮತ್ತೆ ಈ ಜೈವಿಕ ನಿಯಂತ್ರಣ ಸೂಕ್ಷ್ಮ ಜೀವಿಗಳಿದಾವಲ್ಲ, ಹೌದು, ಇವುಗಳನ್ನ ಬಳಸುವಾಗ ನಾವು ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಡಾಕ್ಟ್ರೆ? ಹೌದು ನೋಡಿ, ನಾವು ಸರ್ವೆ ಸಾಮಾನ್ಯವಾಗಿ ಈಗೆಲ್ಲ ಹೇಳ್ತಾ ಇದ್ದೀವಿ ಈ ಜೈವಿಕ ನಿಯಂತ್ರಣ ಬಹಳ ಒಳ್ಳೇದು, ಇದನ್ನ ಪಾಲಿಸಬೇಕಾದ ಒಂದು ಮುನ್ನೆಚ್ಚರಿಕೆ ಕ್ರಮ ಉಪಯೋಗಿಸ್ಕೊಂಡು ಅಥವಾ ಕ್ರಮಗಳನ್ನ ತಗೊಂಡು ನೀವು ಮಾಡಿದ್ದೆ ಆಯ್ತು ಅಂದ್ರೆ ಈ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಈ ಒಳ್ಳೆ ಗುಣಮಟ್ಟದಲ್ಲಿರ್ತಕ್ಕಂಥ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಒಳ್ಳೆ ಕಡೆಯಿಂದ ತಂದು ಅಥವಾ ಎಕ್ಸ್ಪೈರಿ ಆಗಿರಲಿಲ್ಲ ಅಂತವನ್ನ ನಾವು ಉಪಯೋಗಿಸಿದ್ದೆ ಆಯ್ತು ಅಂದ್ರೆ ನಮಗೆ ರೋಗದ ನಿರ್ವಹಣೆ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿ ಬರ್ತದೆ. ಇದಲ್ದಲೆ ಈ ಜೈವಿಕ ನಾಶಕಗಳನ್ನ ಬಳಸೋದಕ್ಕಿಂತ ಮುಂಚೆ ಅಥವಾ ಬಳಸುವಾಗ

ಹಾಗೇನೆ ಆರೋಗ್ಯವಂತ ಸಸ್ಯ ಉತ್ತಮವಾದಂತ ಇಳುವರಿಯನ್ನ ಕೊಡುತ್ತೆ. ಜೀವಸಾರದಲ್ಲಿ ಸಾವಯವ ಪದಾರ್ಥಗಳನ್ನ ಕರಗಿಸುವಂತ ಹಲವಾರು ವಿಧದ ಅಸಂಖ್ಯಾತ ಬಹು ಉಪಯೋಗಿ ಸೂಕ್ಷ್ಮಾಣು ಜೀವಿಗಳು ಇದಾವೆ. ಅವುಗಳು ವಿವಿಧ ಪ್ರಕಾರದ ಕಿಣ್ವಗಳನ್ನ ಸ್ರವಿಸಿ ಸಾವಯವ ಪದಾರ್ಥದಲ್ಲಿರುವಂತಹ ಪೋಷಕಾಂಶಗಳನ್ನ ಬಿಡುಗಡೆ ಮಾಡ್ತವೆ. ಹೀಗೆ ಪೋಷಕಾಂಶಗಳು ಬಿಡುಗಡೆಗೊಂಡಂತ ನೀರನ್ನ ನಾವು ಬೆಳೆಗಳಿಗೆ ಕೊಟ್ಟಾಗ ಅವು ತ್ವರಿತವಾಗಿ ಸ್ಪಂದಿಸ್ತವೆ. ಇಂತಹ ನೀರನ್ನ ಜೀವಸಾರ ಅಂತ ನಾವು ಕರೆಯೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಅದರಲ್ಲಿರುವಂತಹ ಈ ಸಾವಯವ ಪದಾರ್ಥಗಳಿಂದ ಪಡೆದಂತ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಮತ್ತೆ ಜೀವಂತ ಇರುವಂತಹ ಸೂಕ್ಷ್ಮ ಜೀವಿಗಳು ಸದಾ ಕ್ರಿಯಾಶೀಲವಾಗಿರೋದು ಮುಖ್ಯವಾಗುತ್ತೆ. ಈ ಜೀವಸಾರದ ಉತ್ಪಾದನಾ ಘಟಕ ಕೂಡ ಬಹಳ ಮುಖ್ಯವಾದ್ದು. ಈ ಜೀವಸಾರ ಉತ್ಪಾದನಾ ಘಟಕ ಸಾವಯವ ಪದಾರ್ಥಗಳನ್ನು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಹಯೋಗದಿಂದ ಪಚನಗೊಳಿಸೋದಕ್ಕೆ ಬಳಸುವಂತ ಒಂದು ಸಾಧನ. ಸಾಮಾನ್ಯವಾಗಿ ಇದನ್ನ ಜೈವಿಕ ಸ್ಥಾವರ ಅಥವಾ ಆಂಗ್ಲ ಭಾಷೆಯಲ್ಲಿ ಬಯೋಡೈಜೆಸ್ಟರ್ ಎಂಬುದಾಗಿ ನಾವು ಕರಿತೇವೆ. ಜೀವಸಾರ ಉತ್ಪಾದನಾ ಘಟಕವನ್ನು ಇಟ್ಟಿಗೆ, ಮರಳು ಮತ್ತು ಸಿಮೆಂಟ್ ಅನ್ನು ಉಪಯೋಗಿಸಿ ನಿರ್ಮಾಣ ಮಾಡ್ಕೋಬಹುದು, ಅಥವಾ ಇದಕ್ಕಾಗಿ ಕಲ್ಲು ಚಪ್ಪಡಿಗಳಿಂದ ತಯಾರಿಸಿದಂಥ ತೊಟ್ಟಿ ಅಥವಾ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ ಡ್ರಮ್ಗಳನ್ನು ಕೂಡ ಬಳಸ್ಕೋಬಹುದು. ಜೀವಸಾರ ಉತ್ಪಾದನಾ ಘಟಕವನ್ನು ಲಭ್ಯವಿರುವಂಥ ಸಾವಯವ ಪದಾರ್ಥಗಳು ಅಂದರೆ ಕೃಷಿ ತ್ಯಾಜ್ಯಗಳು ಮತ್ತು ಅವಶ್ಯಕತೆ ಇರುವಂಥ ಜೀವಸಾರದ ಪ್ರಮಾಣವನ್ನು ಆಧರಿಸಿ ಸಣ್ಣ ಅಥವಾ ದೊಡ್ಡ ಪ್ರಮಾಣದಲ್ಲಿ ನಾವು ನಿರ್ಮಾಣ ಮಾಡ್ಕೋಬಹುದು. ಮಧ್ಯಮ ಗಾತ್ರದ ಸ್ಥಾವರಕ್ಕೆ 10 ಅಡಿ ಉದ್ದ, 5 ಅಡಿ ಅಗಲ ಮತ್ತು 4 ಅಡಿ ಎತ್ತರದ ಸಿಮೆಂಟ್ ತೊಟ್ಟಿಯನ್ನು 10 ಡಿಗ್ರಿ ಇಳಿಜಾರು ಇರುವ ರೀತಿಯಲ್ಲಿ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮತ್ತು ಇಳಿಜಾರಿರುವಂಥ ಕಡೆಯಿಂದ 2 ಅಡಿ ಒಳಕ್ಕೆ 1 ಸೆಂಟಿಮೀಟರ್ ವ್ಯಾಸ ಇರುವಂಥ ಕಬ್ಬಿಣದ ಅಥವಾ PVC ಜಾಲರಿಯನ್ನು ಅಳವಡಿಸಬೇಕು. ಮತ್ತು ಇಳಿಜಾರಿರುವಂಥ ಈ ತಳದ ಕೊನೆಯಲ್ಲಿ 5 ಸೆಂಟಿಮೀಟರ್ ವ್ಯಾಸದ ರಂಧ್ರವನ್ನು ಮಾಡಿ ರಂಧ್ರವನ್ನು 0.5 ಸೆಂಟಿಮೀಟರ್ ರಂಧ್ರಗಳಿರುವಂಥ ಜಾಲರಿಯಿಂದ ಮುಚ್ಚಬೇಕು. ಈ ಮೂಲಕ ಬಸಿದ ನೀರು ಹೊರಗಡೆ ಬರೋ ರೀತಿಯಲ್ಲಿ ಒಂದು ಕೊಳವೆಯನ್ನು ಜೋಡಿಸ್ಕೊಳ್ಬೇಕು. ಜೀವಸಾರವನ್ನು ತಯಾರಿಸೋದಕ್ಕೆ ಸಾವಯವ ಪದಾರ್ಥಗಳನ್ನು ಬಳಸೋದ್ರಿಂದ ಜೀರ್ಣಗೊಂಡ ಪದಾರ್ಥಗಳು ಜಾಲರಿಯನ್ನು ಮುಚ್ಚುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನು ತಡೆಗಟ್ಟೋದಕ್ಕೆ ಜಾಲರಿ ಮೇಲೆ ಸರಿಸುಮಾರು 2 ಕಿಲೋಗ್ರಾಂನಷ್ಟು ಸಣ್ಣ ಜಲ್ಲಿ ಕಲೆಗಳನ್ನು ಹರಡಬೇಕಾಗತ್ತೆ. ಈಗ ತೊಟ್ಟಿಯನ್ನು ನಾವು ತಯಾರು ಮಾಡಿಕೊಂಡ ಮೇಲೆ ಆ ತೊಟ್ಟಿನಲ್ಲಿ ಸುಮಾರು 5,600 ಲೀಟರ್ ನೀರನ್ನು ನಾವು ಶೇಖರಣೆ ಮಾಡ್ಕೋಬಹುದಾಗಿರುತ್ತೆ. ಇಂತಹ ತೊಟ್ಟಿನಲ್ಲಿ ಅಂದರೆ ಮೇಲ್ಗಡೆ ಒಂದು 1/2 ಅಡಿ ಬಿಟ್ಟು ತುಂಡಾಗಿ ಕತ್ತರಿಸಿದಂತಹ ಅಂದರೆ 2-4 ಸೆಂಟಿಮೀಟರ್ ಉದ್ದ ಇರುವಂಥ ಎಲ್ಲ ತರಹದ ಕೃಷಿ ತ್ಯಾಜ್ಯಗಳು, ಕಳೆಗಿಡಗಳು ಮತ್ತು 100 ಲೀಟರ್ನಷ್ಟು ಜೈವಿಕ ಅನಿಲ ಘಟಕದಿಂದ ಹೊರಗಡೆ ಬಂದಿರುವಂಥ ರಾಡಿ ಅಥವಾ 100 ಕಿಲೋಗ್ರಾಂನಷ್ಟು ಸಗಣಿ ಮತ್ತು ಗೋಮೂತ್ರಗಳನ್ನು ಮಿಶ್ರಣ ಮಾಡಿ ನೀರನ್ನು ಸೇರಿಸಿ ಸುಮಾರು 3,000-4,000 ಲೀಟರ್ನಷ್ಟು ಇದಾಗುತ್ತೆ. ಇದನ್ನು 1 ತಿಂಗಳ ಕಾಲ ನಾವು ಪಚನಗೊಳಿಸಬೇಕಾಗತ್ತೆ. ಸೂಕ್ಷ್ಮ ಜೀವಿಗಳ ಪಚನಕ್ರಿಯೆಯಿಂದ ದೊರೆತಂಥ ಜೀವಸಾರವನ್ನು ನೀರಾವರಿ ಮೂಲಕ ಬೆಳೆಗಳಿಗೆ ಉಣಿಸಬೇಕು. ಜೀವಸಾರವನ್ನು ತೆಗೆದ ನಂತರ ಪುನಃ ಅಷ್ಟೇ ಪ್ರಮಾಣದ ನೀರನ್ನು ಸೇರಿಸಿ 1 ವಾರ ಕಳೆಯೋದಕ್ಕೆ ಬಿಟ್ಟು ದೊರೆತಂಥ ಜೀವಸಾರವನ್ನು 2ನೇ ಸಾರಿ ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಈ ಪಚನಗೊಳಿಸಿದ ನಂತರ ದೊರೆಯುವಂತಹ ತ್ಯಾಜ್ಯಗಳನ್ನು ಕಾಂಪೋಸ್ಟ್ ತಯಾರಿಸುವಂತಹ ಗುಂಡಿಗೆ ವರ್ಗಾಯಿಸಿ ಕಾಂಪೋಸ್ಟ್ ಅನ್ನು ತಯಾರಿಸೋದಕ್ಕೆ ಉಪಯೋಗಿಸಬೇಕಾಗತ್ತೆ. ಈ ರೀತಿಯಾಗಿ ಸಿದ್ಧಪಡಿಸಿದ ಜೀವಸಾರದಲ್ಲಿ ಅನೇಕ ಫಲಕಾರಿ ಅಂಶಗಳು ಸುಸ್ಥಿರ ಸಾವಯವ ಕೃಷಿಗೆ ಪೂರಕವಾಗಿರುತ್ತವೆ. ಜೀವಸಾರ ಕುರಿತು ಮಾಹಿತಿ ಕೇಳಿದ್ರಲ್ಲ, ನಮಸ್ಕಾರ. ಈಗ ಕೇಳಿ ಶಿವಶರಣಯ್ಯ ಸ್ವಾಮಿ ಮತ್ತು ಸಂಘಟಕರಿಂದ ತತ್ವಪದ. ಸುಮ್ಮನೆ ಯಾಕೋ ಬಡವೇರಾ, ಸುಳ್ಳೇ ಆದ ಸಂಸಾರ, ಸುಮ್ಮನೆ ಯಾಕೋ ಬಡವೇರಾ, ಸುಮ್ಮನೆ ಯಾಕೋ ಬಡವೇರಾ, ಸುಳ್ಳೇ ಸಂಸಾರ ಸ್ವಾಮಿ ಮತ್ತು ಸಂಗಡಿಗರಿಂದ ತತ್ವ ಪದ ಕೇಳಿದ್ರಿ. ಈಗ ಇನ್ನೊಮ್ಮೆ ಕೇಳಿ ನಿತ್ಯಮೇಘ ಸಂದೇಶ.